ಅರ್ಹ ಫಲಾನುಭವಿಗಳು. ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ದಂಪತಿಗಳಿಗೆ ಆಸರೆ ಸಂತಸ IVF ಅಂಡ್ ಎಂಡೋ ಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620000969. ಸಂಭ್ರಮ ಇಂದು ಸಂಭ್ರಮ, ಅಮೃತೋತ್ಸವದ ಸಂಭ್ರಮ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ August 13-15 ತನಕ ಹರ್ ಘರ್ ತಿರಂಗ ಎಂಬ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಭ್ರಮ ಇಂದು ಸಂಭ್ರಮ, ಅಮೃತೋತ್ಸವದ ಸಂಭ್ರಮ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ, ಜಾನುವಾರು ಚಿಕಿತ್ಸೆಯಲ್ಲಿ ಔಷಧಿ ಸಸ್ಯಗಳ ಉಪಯೋಗ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರು ರೋಗಗಳ ಚಿಕಿತ್ಸೆಯಲ್ಲಿ ಸಸ್ಯ ಮೂಲದ ಔಷಧಿಗಳ ಉಪಯೋಗ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ಸಸ್ಯ ಮೂಲದ ಔಷಧಿಗಳು ಪದ್ಧತಿ ಏನಿದೆಯೋ, ಇದು ಬಹಳ ಪಾರಂಪರಿಕವಾದಂತಹ ಪದ್ಧತಿ. ಅನೇಕ ವರ್ಷಗಳಿಂದ ನಮ್ಮ ದೇಶದಲ್ಲಿ ಈ ಒಂದು ಪದ್ಧತಿಯಲ್ಲಿ ವಿವಿಧ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಮನುಷ್ಯರಿಗೆ ಆಗ್ತಕ್ಕಂತಹ ಸಮಸ್ಯೆಗಳಿರಬಹುದು, ಜಾನುವಾರುಗಳಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳಿರಬಹುದು, ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಸಸ್ಯ ಮೂಲದ ಔಷಧಿಗಳನ್ನು ಉಪಯೋಗವನ್ನು ಮಾಡಿ ಅಥವಾ ಮನೆಮದ್ದನ್ನು ಉಪಯೋಗವನ್ನು ಮಾಡಿ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳುವಂತಹ ಚಟುವಟಿಕೆಗಳು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು. ಯಾವುದೇ ಕಾಯಿಲೆ ಆಗಲಿ ಅದರ ಲಕ್ಷಣಗಳು ಪ್ರಾಥಮಿಕ ಹಂತದಲ್ಲಿ ಗೋಚರಿಸಿದ್ದು ಅಂದ ತಕ್ಷಣ ನಾವು ಮೊದಲು ಮಾಡತಕ್ಕಂಥ ಕೆಲಸವೇ ಮನೆ ಮದ್ದಿನ ಕೆಲಸ. ಅದು ಜಾನುವಾರುಗಳಿಗೂ ಕೂಡ ಅನ್ವಯಿಸುತ್ತೆ. ಜಾನುವಾರುಗಳ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಸಂಭವಿಸಿತು ಅಂದಂತಹ ಸಂದರ್ಭದಲ್ಲಿ ಮನೆ ಮದ್ದಿಗೆ ನಾವು ಮೊದಲು ಹೋಗ್ತೇವೆ. ಅದೇ ರೀತಿ ತೀರಾ ಬಿಗಡಾಯಿಸಿ ಕಡೆಗೆ ಯಾವ ಕಾಯಿಲೆಯೂ ಕೂಡ ಬಗೆಹರಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿಯೂ ಕೂಡ, ತೀವ್ರತರವಾಗಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಸಸ್ಯ ಮೂಲದ ಔಷಧಿಗಳತ್ತ ಹೋಗುವಂಥದ್ದನ್ನ ಗಮನಿಸಬಹುದು. ಈ ನಿಟ್ಟಿನಲ್ಲಿ ನಾವು ಏನು ಪಶುಗಳ ಸಾಕಾಣಿಕೆಯನ್ನು ಮಾಡ್ತೀವೋ ಆ ಜಾನುವಾರುಗಳಲ್ಲಿ ಕಂಡುಬರತಕ್ಕಂತಹ ಕೆಲವೊಂದು ಆರೋಗ್ಯದ ಸಮಸ್ಯೆಗಳಿಗೆ, ರೋಗ ಅಥವಾ ಕಾಯಿಲೆಗಳಿಗೆ ಸಸ್ಯ ಮೂಲದ ಔಷಧಿಗಳನ್ನು ಹೇಗೆ ಬಳಕೆಯನ್ನು ಮಾಡಬೇಕು, ಯಾವ್ಯಾವ ಉಪಯುಕ್ತ ಸಸ್ಯಗಳು ಇದ್ದಾವೆ, ಅವುಗಳು ಹೇಗೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಕಾಲೇಜಿನ ಸಹಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾ ಪಿ ರವಿಕುಮಾರ್ ಅವರು. ರವಿಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ನಾನು ಹೇಳಿದ ಹಾಗೆ ಈ ಸಸ್ಯ ಮೂಲದ ಔಷಧಿಗಳಿಗೆ ನಮ್ಮ ದೇಶದಲ್ಲಿ ಬಹಳ ಮಹತ್ವ ಇರತಕ್ಕಂಥದ್ದು, ಇದರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ ಡಾಕ್ಟ್ರೆ. ಮೊದಲನೇದಾಗಿ ಹೇಳಬೇಕಂತಂದ್ರೆ ನಮ್ಮಲ್ಲಿ ಪಶುಸಂಗೋಪನೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಕೆಲವರಿಗೆ ಉಪಕಸಬಾಗಿದೆ, ಕೆಲವರಿಗೆ ಕುಲಕಸಬಾಗಿದೆ, ಇನ್ ಕೆಲವರಿಗೆ ಅದೇ ಮುಖ್ಯವಾದ ಒಂದು ಉದ್ಯೋಗನೇ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರಬಹುದು, ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಕೆಲವು ಉದ್ದಿಮೆದಾರರು ಕೂಡ ಈ ಪಶುಸಂಗೋಪನೆಯಲ್ಲಿ ತಮ್ಮಂತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಸ್ತುತ ಪರಿಸ್ಥಿತಿಯನ್ನು ಹೇಳಬೇಕಂತಂದ್ರೆ, ಪಶುವೈದ್ಯಕೀಯ ಸೇವೆಗಳು ನಮ್ಮ ಹಳ್ಳಿಗಾಡಿನ ರೈತರಿಗೆ ಹಾಗೂ ಪಶುಪಾಲಕರಿಗೆ ಸಿಗ್ತಾ ಇದೆ ಇಲ್ಲ ಅಂತಲ್ಲ, ಆದರೆ ಪಶುವೈದ್ಯರ ಕೊರತೆಯಂತೂ ಖಂಡಿತ ಇದೆ. ಇವತ್ತಿನ ದಿನ ಒಂದು ಫೋನ್ ಕಾಲ್ ಮೇಲೆ ಪಶುವೈದ್ಯರು ನಮ್ಮ ಮನೆ ಬಾಗಿಲಿಗೆ ಬಂದು ಸೇವೆಯನ್ನು ನೀಡ್ತಾರೆ. ಆದರೂ ಸಹ ಪಶುವೈದ್ಯರ ಕೊರತೆ ತೀವ್ರ ಆಗಿರೋದ್ರಿಂದ ಎಲ್ಲಾ ಸಂದರ್ಭಗಳಲ್ಲೂ ಈ ಪಶುವೈದ್ಯರು ನಮ್ಮ ಜಾನುವಾರು ಪಾಲಕರ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ಅಥವಾ ಬೆಳಗ್ಗೆ ಫೋನ್ ಮಾಡಿದ್ರೆ ಸಂಜೆ ಬರಬಹುದು, ಇಲ್ಲ ನಾಳೆನೆ ಬರಬಹುದು. ಅಂತ ಸಂದರ್ಭದಲ್ಲಿ ರೋಗ ಬಿಗಡಾಯಿಸತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೋಸ್ಕರ ನಾವೇನ್ ಮಾಡಬಹುದು ಅಂತಂದ್ರೆ, ನಮ್ಮ ಪೂರ್ವಿಕರು ಪಾರಂಪರಿಕವಾಗಿ ಸಾಕಷ್ಟು ನೈಸರ್ಗಿಕ ಜೀವನವನ್ನು ನಡೆಸ್ತಾ ಇದ್ರು, ಹಾಗೇನೆ ಗಿಡಮೂಲಿಕೆಗಳನ್ನು ಬಳಸಿ ಸಾಕಷ್ಟು ಜಾನುವಾರು ಕಾಯಿಲೆಗಳಿಗೆ ಅಷ್ಟೇ ಅಲ್ಲ ಮನುಷ್ಯರ ಕಾಯಿಲೆಗಳಿಗೂ ಕೂಡ ಸಾಕಷ್ಟು ಔಷಧಿಗಳನ್ನು ಅವರೇ ಮಾಡ್ಕೊಳ್ತಾ ಇದ್ರು. ಅಂತ ಒಂದು ಪದ್ಧತಿಯನ್ನು ನಾವು ಸಂಶೋಧನೆ ಮಾಡಿ ನೋಡಿದಾಗ ಅದರಲ್ಲೂ ಕೂಡ ಸಾಕಷ್ಟು ತಥ್ಯ ಇದೆ, ಅದರಿಂದನೂ ನಾವು ನಮ್ಮ ರೋಗಗಳನ್ನು ವಾಸಿ ಮಾಡಬಹುದು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಕೆಲವು ಈ ಬೈಫ್ ನಂತ ಸಂಸ್ಥೆಗಳು, ಏನು ಪಾರಂಪರಿಕ ವೈದ್ಯರಿದ್ದಾರೆ ನಮ್ಮ ನಾಡಿನಲ್ಲಿ, ಅವ್ರನ್ನೆಲ್ಲ ಒಂದ್ ಕಡೆ ಕಲೆ ಹಾಕ್ಬಿಟ್ಟು ಅವರು ಅನುಸರಿಸ್ತಾ ಇರತಕ್ಕಂತ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದರ ಆಧಾರದಲ್ಲಿ ನಾನು ಕೆಲವು ಜಾನುವಾರು ರೋಗಗಳಿಗೆ ಏನು ಮನೆ ಮದ್ದುಗಳನ್ನು ಆರಂಭದಲ್ಲಿ ಉಪಯೋಗಿಸಬಹುದು ಅದನ್ನ ಹೇಳ್ತಾ ಹೋಗ್ತೀನಿ. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ತಾವು ಒಬ್ಬರು ವೈದ್ಯರಾಗಿ ಈ ಜನಪದ ಅಥವಾ ನೈಸರ್ಗಿಕ ಪಶುವೈದ್ಯ ಪದ್ಧತಿಯನ್ನ ಯಾಕೆ ಅನುಸರಿಸಬೇಕು ಅಂತ ಹೇಳ್ತೀರಾ? ನೋಡಿ, ನಮ್ಮಲ್ಲಿ ಎರಡು ತರದ ರೈತರಿದ್ದಾರೆ. ಕೆಲವರು ಕಾಯಿಲೆ ಬಂದ ತಕ್ಷಣ ಏನೋ ಒಂದು ಸಣ್ಣ ಸಣ್ಣ ಸಮಸ್ಯೆಗೂ ಕೂಡ ನಮ್ಮ ಡಾಕ್ಟರ್ಗಳ ಹತ್ರ ಹೋಗ್ಬಿಟ್ಟು ಚಿಕಿತ್ಸೆ ಕೊಡಿಸಿ ಅವರು ಹಣವನ್ನು ಕಳ್ಕೊಳ್ತಕ್ಕಂಥವ್ರು ಕೆಲವರು. ಇನ್ ಕೆಲವರು ಏ ಅಸುತಾನೆ ಎಮ್ಮೆ ತಾನೆ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಉದಾಸೀನ ಮಾಡಿಬಿಟ್ಟು ಕಾಯಿಲೆ ಉಲ್ಬಣಾವಸ್ಥೆಗೆ ಬಂದಾಗ ಅವರು ಡಾಕ್ಟರ್ನ ಕರೆಸೋದು. ಅಷ್ಟೊತ್ತಿಗಾಗಲೇ ಲೇಟ್ ಆಗಿದ್ರು, ವಿಶೇಷವಾಗಿ ಕೆಚ್ಚಲು ಭಾವನಂತ ರೋಗಗಳಲ್ಲಿ ಒಂದು ಗಂಟೆ ತಡ ಆದ್ರೂ ಕೂಡ ಕಾಯಿಲೆ ವಾಸಿಯಾಗೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಈ ಎರಡೂ ರೀತಿಯ ವಿಧಾನಗಳು ತಪ್ಪು ಅಂತ ನನ್ನ ಅನಿಸಿಕೆ. ಕೆಲವು ರೋಗಗಳಿಗಂತೂ ಏನು ವೈದ್ಯರನ್ನ ಕರೆಸೋ ಅಗತ್ಯನೇ ಇರಲ್ಲ, ನಮ್ಮಲ್ಲಿರ್ತಕ್ಕಂಥ ಕೆಲವು ಮನೆ ಮದ್ದುಗಳಿಂದನೇ ಸುಲಭವಾಗಿ ಅವನ್ನ ನಿಯಂತ್ರಣ ಮಾಡಬಹುದು ಅಂತದ್ದೊಂದು. ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ, ಏನು ನಾವು ಡಾಕ್ಟರ್ಗಳನ್ನು ಕರೆಸಿ ಇಂಗ್ಲಿಷ್ ಔಷಧಿಗಳನ್ನು ಕೊಡ್ತೀವಿ, ಆ ಔಷಧಿಗಳಿಗೆ ಪೂರಕವಾಗಿ ನಾವು ಈ ಸಸ್ಯ ಮೂಲದ ಔಷಧಗಳನ್ನ ಅಥವಾ ಮನೆ ಮದ್ದುಗಳನ್ನು ಬಳಸಿದಾಗ ಆ ಒಂದು ಟ್ರೀಟ್ಮೆಂಟ್ ಎಫಿಕಸಿ ಅಂತ ಏನು ಹೇಳ್ತೀವಿ, ಅದರ ಪರಿಣಾಮಕತ್ವ ತುಂಬಾನೇ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ನಮ್ಮ ಜಾನುವಾರುಗಳ ಕಾಯಿಲೆಗಳನ್ನ ನಾವು ವಾಸಿ ಮಾಡಬಹುದು, ಹಾಗೇನೆ ಅವುಗಳ ಉತ್ಪಾದಕತೆಯನ್ನ ಮರಳಿ ಮೊದಲಿನ ರೂಪದಲ್ಲಿ ಏನಿತ್ತು ಆ ರೀತಿಯಲ್ಲಿ ನಾವು ವಾಪಸ್ ತರಬಹುದು. ಈ ದೃಷ್ಟಿಯಿಂದ ನಾವು ಜಾನುವಾರುಗಳಿಗೆ ಮನೆ ಮದ್ದುಗಳು ಅಥವಾ ಸಸ್ಯ ಮೂಲದ ಔಷಧಗಳನ್ನು ಕೊಡೋದು ಅಗತ್ಯ ಅಂತ ನನಗನ್ಸುತ್ತೆ. ಅನೇಕ ರೋಗಗಳು ಮನುಷ್ಯರನ್ನ ಬಾಧಿಸಿದ ಹಾಗೆ ಜಾನುವಾರುಗಳನ್ನು ಕೂಡ ಬಾಧಿಸ್ತಕ್ಕಂತಹ ಕೆಲವೊಂದಷ್ಟು ಸಾಮಾನ್ಯವಾದಂತಹ ರೋಗಗಳು ಇದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಹೊಟ್ಟೆ ಉಬ್ಬರ, ಬೇದಿ ಆಗ್ತಕ್ಕಂಥದ್ದು, ಕೆಮ್ಮು, ಕಾಲುಬಾಯಿ ಜ್ವರ, ಮತ್ತೆ ಗೂಬೆ ರೋಗ, ಈ ತರದ ಕೆಲವೊಂದಷ್ಟು ರೋಗಗಳು ಇರತಕ್ಕಂಥದ್ದು. ಈ ಕಾಲುಬಾಯಿ ಜ್ವರದಂತಹ ಜ್ವರಕ್ಕೂ ಕೂಡ ಮನೆ ಮದ್ದು ಇದೆ ಅನ್ನುವಂಥದ್ದು ಇದರ ಒಂದು ಹೆಗ್ಗಳಿಕೆ ಅಂತ ಹೇಳಿ ನಾವು ಕರಿಬಹುದು. ಈ ನಿಟ್ಟಿನಲ್ಲಿ ತುಂಬಾ ಹೆಚ್ಚಾಗಿ ಸಾಮಾನ್ಯವಾಗಿ ಪದೇ ಪದೇ ಬಾಧಿಸ್ತಕ್ಕಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಹೊಟ್ಟೆ ಉಬ್ಬರ ಅಂತಕ್ಕಂಥದ್ದು. ಹೊಟ್ಟೆ ಉಬ್ಬರಕ್ಕೆ ಮನೆ ಮದ್ದಿನಲ್ಲಿ ಏನೆಲ್ಲ ಚಿಕಿತ್ಸೆ ಲಭ್ಯ ಇದೆ? ನೋಡಿ, ಹೊಟ್ಟೆ ಉಬ್ಬರ ಅಂತಕ್ಕಂಥದ್ದು ಒಂಥರ ತುರ್ತು ಪರಿಸ್ಥಿತಿ ಅಂತಾನೆ ಹೇಳ್ಬಹುದು, ಎಮರ್ಜೆನ್ಸಿ ಅಂತರ. ಯಾಕೆ ಅಂತಂದ್ರೆ ಹೊಟ್ಟೆ ಉಬ್ಬರ ಆದಾಗ ಹಸುವಿನ ಅಥವಾ ಎಮ್ಮೆಯ ಹೊಟ್ಟೆನಲ್ಲಿ ಗಾಳಿ ತುಂಬಿಕೊಳ್ತದೆ, ತುಂಬಿಕೊಂಡಿದ್ದ ಗಾಳಿ ಹೊರಗಡೆ ಹಾಕ್ಲಿಕ್ಕೆ ಆಗದೇನೆ ಅಥವಾ ಗಾಳಿ ಉತ್ಪಾದನೆ ಆಗ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗಿಬಿಟ್ಟು ಒಪೆ ಮೇಲೆ ಒತ್ತಡ ಜಾಸ್ತಿಯಾಗಿ ಉಸಿರು ತಿರುಗಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟು ಪ್ರಾಣಿಗಳು ಒಂದೊಂದ್ಸಲ ಸತ್ತೆ ಹೋಗ್ಬಿಡ್ತವೆ. ಹಾಗಾಗಿ ಈ ಸಂದರ್ಭದಲ್ಲಿ ಪಶುವೈದ್ಯರು ತಕ್ಷಣ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯೊಳಗೆ ಬಂದು ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅಂತ ರಾಸುಗಳನ್ನು ನಾವು ಬದುಕಿಸ್ಕೋಬಹುದು. ಆದರೆ ನಿಮಗೆ ನಾನು ಮೊದಲೇ ಹೇಳಿದಾಗೆ ಪಶುವೈದ್ಯರ ಕೊರತೆ ಇರೋದ್ರಿಂದ ಸೂಕ್ತ ಅಥವಾ ಸಕಾಲಕ್ಕೆ ಅವರು ನಮಗೆ ದೊರಕದೆ ಹೋಗ್ಬಹುದು. ಹೀಗಾಗಿ ಕೆಲವೊಂದು ಮನೆ ಮದ್ದುಗಳನ್ನು ನಾವು ಪ್ರಯೋಗ ಮಾಡೋದ್ರಿಂದ ಆ ಒಂದು ಏನು ಎಮರ್ಜೆನ್ಸಿ ಪೀರಿಯಡ್ ಏನಿದೆ ಅದನ್ನು ನಾವು ಮುಂದಕ್ಕೆ ಹಾಕಬಹುದು. ಸೊ ಉದಾಹರಣೆಗೆ ಹೇಳೋದಾದ್ರೆ, ಮೂಲಂಗಿ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮೂಲಂಗಿ ಇದ್ದೇ ಇರ್ತದೆ. ಈ ಹೊಟ್ಟೆ ಉಬ್ರ ಉಂಟಾದಾಗ ಏನ್ ಮಾಡಬಹುದು ಅಂತಂದ್ರೆ, ಒಂದ್ 2-3 ಕೆಜಿಯಷ್ಟು ಮೂಲಂಗಿಯನ್ನ, ನಾನು ಹೇಳ್ತಿರೋದು ಹಸು ಎಮ್ಮೆಗಳಂತ ದೊಡ್ಡ ರಾಸುಗಳಿಗೆ, ಒಂದ್ 2-3 ಕೆಜಿಯಷ್ಟು ಮೂಲಂಗಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ನೇರವಾಗಿ ದನಗಳ ದೌಡೆಗೆ ಇಟ್ಟುಬಿಟ್ಟು ತಿನ್ನಿಸ್ತಕ್ಕಂಥದ್ದು, ಇದರಿಂದ ಆ ಹೊಟ್ಟೆನಲ್ಲಿ ಇರ್ತಕ್ಕಂಥ ಗ್ಯಾಸು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತದೆ. ಹಾಗೇನೆ ಇನ್ನೊಂದು ಸರಳವಾದ ಔಷಧಿ ಅಂತಂದ್ರೆ ಬದನೆಕಾಯಿ. ಒಂದು ದೊಡ್ಡ ಬದನೆಕಾಯಿ ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಂಡು ಅದಕ್ಕೆ ಒಂದು 200 ಮಿಲಿಯಷ್ಟು ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ತಿನ್ನಿಸೋದ್ರಿಂದ ಕೂಡ ಹೊಟ್ಟೆ ಉಬ್ಬರ ಕಮ್ಮಿ ಆಗ್ತದೆ. ಇದ್ರ ಜೊತೆಗೆ ಒಂದಿಷ್ಟು ಬಜೆ ಮನೆಯಲ್ಲಿ ಇದ್ದೇ ಇರ್ತದೆ, ಹಾಗೇನೆ ಒಂದು 50 ಗ್ರಾಮ್ನಷ್ಟು ಶುಂಠಿ, ಒಂದು 10-15 ಕಾಳುಮೆಣಸು, ಒಂದು 50 ಗ್ರಾಮ್ ಸಾಸಿವೆ, ಇದಿಷ್ಟನ್ನು ಕೂಡ ಚೆನ್ನಾಗಿ ಅರಿಬೇಕು. ಯಾಕಂದ್ರೆ ಮಿಕ್ಸಿ ಮಾಡಿಕೊಂಡ್ರು ತಪ್ಪೇನಿಲ್ಲ. ಮಿಕ್ಸಿ ಮಾಡಿಕೊಂಡು ಅರ್ದು ಬಿಟ್ಟು ಒಂದು 200 ಮಿಲಿಯಷ್ಟು ಹರಳೆಣ್ಣೆನಲ್ಲಿ ಮಿಕ್ಸ್ ಮಾಡಿ ಅದನ್ನ ಕುಡಿಸ್ತಕ್ಕಂಥದ್ದು. ಸೊ ಇವೆರಡು ಔಷಧಿಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ತಕ್ಕ ಮಟ್ಟಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಹಸುವಿಗೆ. ತದನಂತರ ನಾವು ಡಾಕ್ಟರ್ನ ಕರೆಸಿಬಿಟ್ಟು ಟ್ರೀಟ್ಮೆಂಟ್ ಮಾಡಿಸಬಹುದು. ಅನೇಕ ಜಾನುವಾರುಗಳಲ್ಲಿ ಮೇವು ಬಿಡ್ತಕ್ಕಂಥದ್ದು, ಈ ಅಜೀರ್ಣ ಆಗ್ತಕ್ಕಂಥದ್ದು, ಮತ್ತೆ ಮೇವು ತಿನ್ನೋದ್ರಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಕ್ಕಂಥದ್ದು, ಈ ತರಹದ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತೆ. ಇಂತಹ ಸಮಸ್ಯೆಗಳು ಕಾಣಿಸಿಕೊಂಡಾಗ ಏನು ಮನೆ ಮದ್ದಿನ ಬಳಕೆಯನ್ನ ಮಾಡಬಹುದು? ದನಿನ ಆಸ್ಪತ್ರೆಗೆ ಬರ್ತಕ್ಕಂಥ ಆಲ್ಮೋಸ್ಟ್ ಪ್ರತಿಯೊಬ್ಬ ರೈತನು ಅವನು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು, ಯಾಕೋ ನಮ್ಮ ಹಸು ಅಳುಕ್ ಮೇವು ಮೇಯ್ತಾ ಇದೆ ಸರ್, ಸರಿಯಾಗಿ ತಿಂತಾ ಇಲ್ಲ, ಏನ್ ಮಾಡೋದು ಅಂತ. ಅವನ ಹಸುನ ಹೊಡ್ಕೊಂಡು ಬರಲಿ ಹೊಡ್ಕೊಂಡು ಬರದೇ ಇರಲಿ, ನೇರವಾಗಿ ಈ ಪ್ರಶ್ನೆ ಕೇಳ್ತಾನೆ ಡಾಕ್ಟರ್ನ. ಸೊ ಯಾಕೆ ಹಸುಗಳು ಮೇವು ತಿನ್ನೋದನ್ನ ಕಡಿಮೆ ಮಾಡ್ತವೆ, ನಿರಾಸಕ್ತಿ ತೋರಿಸ್ತವೆ ಅಥವಾ ಅಜೀರ್ಣ ಆಗಿರುತ್ತೆ ಅಂತಂದ್ರೆ, ಕೆಲವೊಮ್ಮೆ ಮೇವಿನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಇರಬಹುದು, ಇನ್ ಕೆಲವೊಂದು ಸಂದರ್ಭದಲ್ಲಿ ಜ್ವರ ಬಂದಾಗ, ಬೇರೆ ಏನಾದರೂ ಸಮಸ್ಯೆಗಳಿದ್ದಾಗ ಮೇವು ತಿನ್ನೋದನ್ನ ಕಡಿಮೆ ಮಾಡ್ತವೆ. ಹಸುಗೆ ಜ್ವರ ಇಲ್ಲ, ಬರೀ ಮೇವು ಕಮ್ಮಿ ಮಾಡಿದೆ ಅಂತಂದ ಸಂದರ್ಭದಲ್ಲಿ ಅದರ ಮೂಗು ಚೆನ್ನಾಗಿ ನೀರು ಆಡ್ತಾ ಇದೆ, ಆರೋಗ್ಯವಾಗೇ ಇದೆ, ಆದರೆ ಮೇವು ತಿನ್ನೋದು ಕಮ್ಮಿ ಮಾಡ್ತಾ ಇದೆ, ಸ್ವಲ್ಪ ಅಜೀರ್ಣದ ಸಮಸ್ಯೆ ಇದೆ ಅಂತಂದಾಗ ನಾವು ಕೆಲವು ಮನೆ ಮದ್ದುಗಳನ್ನು ಖಂಡಿತವಾಗ್ಲೂ ಪ್ರಯೋಗ ಮಾಡಬಹುದು. ಜ್ವರನೂ ಇದೆ, ಮೇವು ತಿಂತಾನೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ತಕ್ಷಣ ಡಾಕ್ಟ್ರಿಗೆ ತೋರಿಸ್ಬೇಕು. ಸೊ ಏನು ಮನೆ ಮದ್ದುಗಳನ್ನು ಮಾಡಬಹುದು ಈ ಅಜೀರ್ಣಕ್ಕೆ ಅಥವಾ ಮೇವು ಬಿಡೋದಕ್ಕೆ ಅಂತಂದರೆ, ಮೊದಲನೇದಾಗಿ ಒಂದು 300 ಗ್ರಾಮ್ನಷ್ಟು ಶಿವನೇ ಮರದ ಸೊಪ್ಪು, ಹಾಗೇನೆ ಒಂದು 50 ಗ್ರಾಮ್ ಅರಿಶಿನ, ಒಂದು 50 ಗ್ರಾಮ್ನಷ್ಟು ಕಾಳುಮೆಣಸು, ಇದಿಷ್ಟನ್ನು ಕೂಡ ನಾವು 2 ಲೀಟರ್ನಷ್ಟು ಮಜ್ಜಿಗೆನಲ್ಲಿ ಚೆನ್ನಾಗಿ ಅರ್ದು ಬಿಟ್ಟು ದಿನಕ್ಕೆ 2 ಸಲ ಕೊಡಿಸ್ಬೇಕು. ಒಂದು 2-3 ದಿನ ಈ ತರ ಕುಡಿಸಿದ್ರೆ ಅದರಲ್ಲಿ ಏನು ಆ ಮೇವನ್ನು ತಿಂತಕ್ಕಂಥ ಅಥವಾ ಜೀರ್ಣಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮೇವು ತಿನ್ಲಿಕ್ಕೆ ಶುರು ಮಾಡ್ತವೆ. ಅಥವಾ ಇದಾಗದೆ ಇದ್ರೆ ಇನ್ನೊಂದು ಔಷಧಿ ಹೇಳ್ತೀನಿ ನಾನು, ಆಡು ಮುಟ್ಟು ಸೊಪ್ಪು ಅಂತ ಕೇಳಿರ್ತೀರಿ ನೀವು, ಬಹಳ ಒಂದು ಔಷಧೀಯ ಸಸ್ಯ ಇದು. ಒಂದು ಹಿಡಿಯಷ್ಟು ಆಡು ಮುಟ್ಟದ ಸೊಪ್ಪನ್ನ ತಗೊಂಡ್ಬಿಟ್ಟು ಅದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ, 1 ಹಿಡಿ ಉಮ್ಮತ್ತಿನ ಸೊಪ್ಪು ಅಂತ ಹೇಳ್ತಾರೆ, ಈ ದತ್ತೂರ ಅಂತ ಹೇಳ್ತಾರಲ್ಲ, ಒಂಥರ ಮುಳ್ಳಿರೋ ಕಾಯಿ ಇರ್ತಾವ ನೋಡಿ, ಆ ಉಮ್ಮತ್ತಿನ ಸೊಪ್ಪು 1 ಹಿಡಿ, ಹಾಗೇನೆ 1 ಹಿಡಿಯಷ್ಟು ಬಿಲ್ಪತ್ರೆ ಸೊಪ್ಪು, 1 ಹಿಡಿಯಷ್ಟು ಬುಗ್ರಿ ಮರದ ಸೊಪ್ಪು, 10-15 ಕಾಳುಮೆಣಸು, 1-2 ಚಮಚ ಸಾಸಿವೆ, ಇದಿಷ್ಟನ್ನು ಚೆನ್ನಾಗಿ ಕುಟ್ಬಿಟ್ಟು ಚಟ್ನಿ ಮಾಡಬೇಕು. ಕುಟ್ಲಿಕ್ಕೆ ಆಗದೆ ಹೋದ್ರೆ ಮಿಕ್ಸಿ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ. ಈ ಚಟ್ನಿನ ಉಂಡೆ ತರ ಮಾಡಿಬಿಟ್ಟು ಬೆಳಗ್ಗೆ 1 ಉಂಡೆ, ಸಾಯಂಕಾಲ 1 ಉಂಡೆ, 3-4 ದಿನ ಕೊಟ್ರೆ ಅವಾಗ್ಲೂ ಕೂಡ ಹಸುಗಳು ಚೆನ್ನಾಗಿ ಮೇವು ತಿನ್ಲಿಕ್ಕೆ ಶುರು ಮಾಡ್ತವೆ. ಈ ಆಡು ಮುಟ್ಟದ ಸೊಪ್ಪನ್ನ ತಿಂತವ ಹಸುಗಳು ಅಂದ್ರೆ ಅದನ್ನೇ ನೇರವಾಗಿ ಕೊಟ್ರೆ ತಿನ್ಲಾರವು. ನಾವಿಲ್ಲಿ ಅದ್ರ ಜೊತೆಗೆ ಬಿಲ್ಪತ್ರೆ, ಬೆಳ್ಳುಳ್ಳಿ ಜೊತೆಗೆ ಸಾಸಿವೆ, ಮೆಣಸು ಎಲ್ಲವನ್ನ ಮಿಕ್ಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ತಿಂತವೆ ಉಂಡೆ ಮಾಡಿಕೊಟ್ಟಾಗ. ಇದ್ರ ಜೊತೆಗೆ ನಾವು ಮನೆಯಲ್ಲಿ ಬಜೆ ಇರುತ್ತೆ, 10 ಗ್ರಾಮ್ನಷ್ಟು ಬಜೆ, 50 ಗ್ರಾಮ್ನಷ್ಟು ಶುಂಠಿ, ಓಂ ಕಾಳು ಅಜ್ವಾನ ಅಂತ ಹೇಳ್ತೀವಲ್ಲ ಅದು, ಹಾಗೇನೆ 10 ಕಾಳುಮೆಣಸು, 50 ಗ್ರಾಮ್ ಬೆಲ್ಲ, ಇದಿಷ್ಟನ್ನು ಜಜ್ಜಿಬಿಟ್ಟು ಉಂಡೆ ಮಾಡಿ ತಿನ್ನಿಸಿದ್ರು ಕೂಡ ಅದರ ಜೀರ್ಣಶಕ್ತಿ ಕೆರಳ್ಬಿಟ್ಟು ಚೆನ್ನಾಗಿ ಮೇವು ತಿನ್ಲಿಕ್ಕೆ ಶುರು ಮಾಡ್ತವೆ. ಅಜೀರ್ಣ ಉಂಟಾದಂತಹ ಸಂದರ್ಭದಲ್ಲಿ ನಾವು ಈ ತರಹದ ಮನೆ ಮದ್ದುಗಳನ್ನ ಮಾಡುವ ಮೂಲಕ, ಅದನ್ನ ನೀಡುವ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು. ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಕಂಡು ಬರ್ತಕ್ಕಂತಹ ಮತ್ತೊಂದು ಸಮಸ್ಯೆ ಅಂತ ಹೇಳಿದ್ರೆ ಬೇದಿ ಆಗ್ತಕ್ಕಂಥದ್ದು. ಯಾಕೆ ಅಂತ ಅಂದ್ರೆ ಅವು ಹೊಲಗಳಲ್ಲಿ ಬೇರೆ ಬದುಗಳಲ್ಲಿ ಮೇಯೋದ್ರಿಂದ ಏನ್ ತಿನ್ನುತ್ತೆ ಏನ್ ತಿನ್ನಲ್ಲ ಅನ್ನುವಂಥದ್ರ ಮೇಲೆ ನಮ್ಗೆ ಹಿಡಿತಾ ಇರೋದಿಲ್ಲ, ಹಾಗಾಗಿ ಸಾಮಾನ್ಯವಾಗಿ ಬೇದಿ ಆಗುತ್ತೆ. ಸಾಮಾನ್ಯವಾಗಿ ಬೇದಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಮನೆ ಮದ್ದು ಅಥವಾ ಈ ಒಂದು ಸಸ್ಯಜನ್ಯ ಔಷಧಿಗಳನ್ನ ಬಳಕೆಯನ್ನು ಮಾಡಬಹುದು? ಹೌದು, ಈ ಜಾನುವಾರುಗಳಿಗೆ ಬೇದಿ ಆದಾಗ್ಲೂ ಅಷ್ಟೇನೆ, ಬೇದಿಯಾಗಿ ಜೊತೆಗೆ ಜ್ವರನೂ ಬಂದಿದೆ, ಮೇವನ್ನು ಬಿಟ್ಟಿದೆ ಅಂತಂದ್ರೆ ತಕ್ಷಣ ನೀವು ಡಾಕ್ಟರ್ ತೋರಿಸ್ಕೋಬೇಕು. ಇಲ್ಲ ಸ್ವಲ್ಪ ನೀರ್ ತರ ಸಗಣಿ ಹಾಕ್ತಾ ಇದಾವೆ, ಮೇವೆಲ್ಲ ಚೆನ್ನಾಗೇ ತಿಂತಾ ಇದಾವೆ ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೆಲವು ಮನೆ ಮದ್ದುಗಳನ್ನು ಮಾಡಿದ್ರೆ ಸಗಣಿ ಗಟ್ಟಿಯಾಗಿ ಹಾಕುತ್ತವೆ. ವಿಶೇಷವಾಗಿ ಹೇಳಬೇಕಂತಂದ್ರೆ ಸಪೋಟ ಕಾಯಿಗಳು ಬೇದಿನಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ. 1-4 ಹಸಿ ಸಪೋಟ ಕಾಯನ್ನು ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಮಜ್ಜಿಗೆನಲ್ಲಿ 1-2 ಲೀಟರ್ ಮಜ್ಜಿಗೆನಲ್ಲಿ ಅರ್ದ್ಬಿಟ್ಟು ಕಲಸ್ಬೇಕು. ಇದನ್ನು ದಿನಕ್ಕೆ 2 ಸಲ ತರ 3-4 ದಿನ ಕುಡಿಸಿದ್ರೆ ಬೇದಿ ಹತೋಟಿಗೆ ಬರುತ್ತೆ. ಹಾಗೇನೆ ದಾಳಿಂಬೆ ಹಣ್ಣು ನಮ್ಮ ಕಡೆ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರಬಹುದು, ಆದರೂ ಕೂಡ ನಾವೇನು ದಾಳಿಂಬೆ ಹಣ್ಣನ್ನು ತಿನ್ಸಿ ಅಂತ ಹೇಳ್ತಾ ಇಲ್ಲ, ದಾಳಿಂಬೆ ಹಣ್ಣಿನ ಸಿಪ್ಪೆನ, ದಾಳಿಂಬೆ ಹಣ್ಣನ್ನ ನಿಮ್ಮ ಮಕ್ಕಳಿಗೆ ಕೊಡಿ, ನೀವು ತಿನ್ನಿ. ಒಂದು ಮೂರು ದಾಳಿಂಬೆ ಹಣ್ಣಿನ ಸಿಪ್ಪೆ ತಗೊಂಡ್ಬಿಟ್ಟು ಅದಕ್ಕೆ ಒಂದು 20-30 ಪಪ್ಪಾಯ ಹಣ್ಣಿನ ಬೀಜ, ಇಲ್ಲೂ ಕೂಡ ನಾವೇನು ಪಪ್ಪಾಯ ಹಣ್ಣು ತಿನ್ಸಿ ಅಂತ ಹೇಳ್ತಾ ಇಲ್ಲ, ಪಪ್ಪಾಯ ಹಣ್ಣು ನೀವೇ ತಿನ್ಕೊಳ್ಳಿ, ಅದ್ರ ಬೀಜನ ಚೆನ್ನಾಗಿ ಬೆರೆಸ್ಬಿಟ್ಟು ನೀರಲ್ಲಿ ಕಾಯಿಸಿ ಚೆನ್ನಾಗಿ ಕಷಾಯ ಮಾಡ್ಕೋಬೇಕು. ಸೊ ಕಷಾಯ ಮಾಡೋದು ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ, ನೀವು 2 ಲೀಟರ್ ನೀರು ಹಾಕಿದ್ರೆ ಅದು ಒಂದು 1/2 ಲೀಟರ್ ಬರಬೇಕು, 1/4 ಒಂದು ಭಾಗ ಆಗುವಷ್ಟು ಕುದಿಸಿ ಕುದಿಸಿ ಕಷಾಯ ತಯಾರಿಸಿ ಮಾಡ್ಕೋಬೇಕು. ಈ ಕಷಾಯಕ್ಕೆ ಒಂದು 50 ಗ್ರಾಂನಷ್ಟು ಸೋಂಪು ಬೀಜ, ಸೋಂಪು ಕಾಳೆಲ್ಲ ಕಡೆ ಇದೇ ಇರುತ್ತೆ, ಜೀರ್ಣ ಶಕ್ತಿನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಆ ಸೋಂಪ್ ಬೀಜನ ಬೆರೆಸ್ಬಿಟ್ಟು ಬೆಳಗ್ಗೆ ಒಂದು ಗೊಟ್ಟ, ಸಂಜೆ ಒಂದು ಗೊಟ್ಟ ಹಸುಗೆ ಕುಡಿಸಿದ್ರೆ ಕೂಡ, ಒಂದು 2-3 ದಿನ ಕೂಡ ಕುಡಿಸಿದ್ರೆ ನಾವು ಖಂಡಿತ ಬೇದಿಯನ್ನು ವಾಸಿ ಮಾಡ್ಕೋಬಹುದು. ಬಹಳ ಸುಲಭವಾಗಿ ಸರಳವಾದ, ಅದರಲ್ಲೂ ಕೂಡ ನಾವು ಮನುಷ್ಯರ ಏನ್ ಬಳಕೆಯನ್ನು ಮಾಡ್ತೀವೋ ಅದೇ ತರ, ಯಾಕೆಂತ ನಮ್ಮಲ್ಲಿ ಏನಾದರೂ ಬೇದಿ ಆಯ್ತು ಅಂತ ಹೇಳಿದ್ರೆ ದಾಳಿಂಬೆ ಹಣ್ಣು ತಿನ್ನಿ ಅಂತ ಹೇಳ್ತಾರೆ, ಅಥವಾ ಅದ್ರ ಚಿಗುರು ತಿನ್ನಿ ಅಂತ ಹೇಳ್ತಾರೆ, ಸಿಪ್ಪೆಯನ್ನು ಕೂಡ ನಾವು ಸೇವನೆ ಮಾಡಬಹುದು. ಹೀಗೆ ಜಾನುವಾರುಗಳಲ್ಲಿ ಬೇದಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಇದರ ಬಳಕೆಯನ್ನು ಮಾಡಿ ಬೇದಿಯನ್ನ ನಿಯಂತ್ರಣಕ್ಕೆ ತರಬಹುದು. ಮತ್ತೊಂದು ಸಾಮಾನ್ಯವಾದಂತಹ ಸಮಸ್ಯೆ ಅಂತ ಅಂದ್ರೆ ಕೆಮ್ಮತಕ್ಕಂಥದ್ದು, ಇದಕ್ಕೆ ಏನು ಮನೆ ಮದ್ದಿದೆ? ಸಾಮಾನ್ಯವಾಗಿ ವಾತಾವರಣದಲ್ಲಿ ಇರತಕ್ಕಂತ ಧೂಳಿನಿಂದ, ಕೆಲವೊಮ್ಮೆ ಏನು ನಮ್ಮ ಗಾಳಿ ಚೀಲಗಳಿರ್ತವೆ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೂ ಕೂಡ ಕೆಮ್ಮು ಉಂಟಾಗ್ತದೆ. ಆಮೇಲೆ ಕೆಲವೊಮ್ಮೆ ನಾವು ನೋಡಿರ್ತೀವಿ ಹಸುಗಳನ್ನ ಒಂದು ಸಣ್ಣ ಜಾಗದಲ್ಲಿ, ಒಂದು 2 ಹಸು ಕಟ್ಟೋ ಜಾಗದಲ್ಲಿ 5-6 ಹಸು ಕಟ್ಟತಕ್ಕಂಥದ್ದು, ಒಂದು 10 ಕುರಿ ಇಡೋ ಜಾಗದಲ್ಲಿ ಒಂದು 20-30 ಕುರಿನ ಒಂದೇ ಕಡೆಗೆ ನಿಲ್ಲಿಸೋ ಅಂಥದ್ದು, ಅಂತ ಸಂದರ್ಭದಲ್ಲಿ ಅವಕ್ಕೆ ಗಾಳಿ ಕೊರತೆ ಆಗ್ಬಿಟ್ಟು ಅವಕ್ಕೆ ಕೆಮ್ಮು ಉಂಟಾಗಬಹುದು. ಸೊ ಇಂಥ ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು, ಕೆಮ್ಮಾದಾಗ್ಲೂ ಅಷ್ಟೇ ತಕ್ಷಣಕ್ಕೆ ನಾವು ಮನೆ ಮದ್ದುಗಳನ್ನ ಪ್ರಯೋಗ ಮಾಡಬೇಕು. ಇದರಿಂದನೇ ವಾಸಿಯಾಗುತ್ತೆ ಅನ್ಕೊಂಡು ಕಾಯೋದು ಒಳ್ಳೇದಲ್ಲ, ಡಾಕ್ಟ್ರಿಗೆ ತೋರಿಸ್ಕೋಬೇಕಾಗುತ್ತೆ. ಕೆಮ್ಮು ಅದು ಇನ್ಫೆಕ್ಷಿಯಸ್ ಇರಬಹುದು, ಸಾಂಕ್ರಾಮಿಕ ಇರಬಹುದು, ಸೋಂಕಿರೋದ್ರಿಂದ ನಾವು ಡಾಕ್ಟ್ರಿಗೆ ತೋರಿಸ್ಕೋಬೇಕಾಗ್ತದೆ. ಜೊತೆಗೆ ಕೆಲವು ಮನೆ ಮದ್ದುಗಳನ್ನು ಕೂಡ ನಾವು ಮಾಡ್ಕೋಬಹುದು. ವಿಶೇಷವಾಗಿ ವೀಳ್ಯದೆಲೆ ಕೆಮ್ಮಿನ ನಿವಾರಣೆ ಮಾಡೋದ್ರಲ್ಲಿ ಒಂದು ಪರಿಣಾಮ ಬೀರ್ತದೆ. ಒಂದು 4-5 ವೀಳ್ಯದೆಲೆಯನ್ನು ತಗೊಂಡು ಅದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಈರುಳ್ಳಿ, ಹಾಗೆಯೇ ಲೋಳೆಸರ ನಾವು ಹಲವಾರು ಜಾನುವಾರು ರೋಗಗಳಲ್ಲಿ ಬಳಸಬಹುದು. ಸೊ ಇದ್ರಲ್ಲೂ ಕೂಡ ಕೆಮ್ಮಿಗೆ ಕೂಡ ಅಷ್ಟೇ 4-5 ವೀಳ್ಯದೆಲೆ ಜೊತೆಗೆ 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಈರುಳ್ಳಿ, 1 ಪಟ್ಟೆಯಷ್ಟು ಲೋಳೆಸರ, ಹಾಗೆಯೇ ಅಮೃತ ಬಳ್ಳಿ ಎಲೆ 15-20, 1-10 ಕಾಳುಮೆಣಸು, 1-2 ಕರ್ಪೂರದ ಪುಡಿ, ಇದಿಷ್ಟನ್ನ ನಾವು ಏನ್ ಮಾಡ್ಬೇಕು, 1/4 ಲೀಟರ್ ನೀರಲ್ಲಿ ಚೆನ್ನಾಗಿ ಅರಿಬೇಕು. ಅಂದ್ರೆ ರುಬ್ಕೊಂಡ್ರು ಆಯ್ತು ಅಥವಾ ಮಿಕ್ಸಿ ಮಾಡ್ಕೊಂಡ್ರು ಆಯ್ತು, ರುಬ್ಕೊಂಡ್ಬಿಟ್ಟು ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ 3 ದಿನ ಕುಡಿಸಿದ್ರೆ ಕೆಮ್ಮು ವಾಸಿ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೇನೆ ತುಳಸಿ ಸೊಪ್ಪು 1 ಹಿಡಿಯಷ್ಟು ತುಳಸಿ ಸೊಪ್ಪು, ಕಾಮಕಸ್ತೂರಿ ಅಂತ ಹೇಳ್ತಾರೆ, ಕಪ್ಪು ತುಳಸಿ ಅಂತ ಹೇಳ್ತೀವಲ್ಲ, ಅದು ಕೃಷ್ಣ ತುಳಸಿ ಅಂತ ಕೆಲವರು ಹೇಳ್ತಾರೆ, ಅದ್ರದ್ದು 1 ಹಿಡಿ, ತಪ್ಸಿ ಮರ ಮತ್ತೆ ಈಶ್ವರಿ ಬಳ್ಳಿ ಅಂತ ಬರುತ್ತೆ ಅದ್ರದ್ದು ಸೊಪ್ಪನ್ನು 1 ಹಿಡಿ, ಈ 4 ಒಂದೊಂದು ಹಿಡಿ ತಗೊಂಡು ಅದಕ್ಕೆ ಒಂದು 3-4 ಎಸಳು ಬೆಳ್ಳುಳ್ಳಿ ಹಾಕೊಳ್ಳಿ, 1-3 ಕಾಳುಮೆಣಸು, 1 ಚಿಟಿಕೆ ಪಚ್ಚಿ ಕರ್ಪೂರ, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಕುದಿಸಿ ಪಾತ್ರೆನ ಮುಚ್ಚಿಡಬೇಕು. ಇದು ಆರಿದ ಮೇಲೆ ಮೇಲ್ಗಡೆ ಅದೇನು ಕಷಾಯ ಹತ್ರ ತಿಳ್ಕೊಳ್ಳುತ್ತೆ, ಆ ತಿಳಿಯನ್ನ ತಗೊಂಡು ದಿನಕ್ಕೆ 3 ಸಲ ಗೊಟ್ಟದಲ್ಲಿ ಕುಡಿಸ್ಬೇಕು. ಈ ರೀತಿ 1-2 ದಿನ 3 ದಿನ ಮಾಡಿದ್ರು ಕೂಡ ಕೆಮ್ಮು ವಾಸಿ ಆಗುತ್ತೆ. ಇಲ್ಲಿ ಇನ್ನೊಂದು ನಿಮಗೆ ಸರಳವಾದ ಉಪಾಯ ಹೇಳ್ತೀನಿ, ಕೆಮ್ಮು ತುಂಬಾನೇ ಇದೆ, ಕಂಟಿನ್ಯೂಸ್ ಆಗಿ ಕೆಮ್ತಾ ಇದಾವೆ ನಿಮ್ ರಾಸುಗಳು ಅಂತಂದಾಗ ನೀವೇನ್ ಮಾಡಬಹುದು ಅಂತಂದ್ರೆ, ನೀಲಗಿರಿ ಎಣ್ಣೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, 1-2 ಹನಿ ನೀಲಗಿರಿ ಎಣ್ಣೆನ ಮೂಗಿನಲ್ಲಿ ಹಾಕಬೇಕು. ಡ್ರಾಪ್ಸ್ ಏನ್ ನಾವು ಹಾಕ್ತಿವಲ್ಲ ಅದೇ ತರ ಮೂಗಲ್ಲಿ 1-2 ಡ್ರಾಪ್ ನೀಲಗಿರಿ ಎಣ್ಣೆ ಹಾಕಿದ್ರೆ ರಾಸುಗಳಿಗೆ ಒಂದ್ ಸ್ವಲ್ಪ ರಿಲೀಫ್ ಸಿಗ್ತದೆ. ತದನಂತರ ಈ ನಾನು ಏನ್ ಹೇಳಿದೆ ಔಷಧಿಗಳನ್ನ ಅದನ್ನು ಮಾಡಬಹುದು, ಹಾಗೇನೆ ಡಾಕ್ಟರ್ ಕರೆಸ್ಬಿಟ್ಟು ಚಿಕಿತ್ಸೆ ಕೊಡಿಸಬಹುದು. ಸಣ್ಣ ಸಣ್ಣ ಕಾಯಿಲೆಗಳಿಗೆ ನಾವು ಏನೆಲ್ಲ ಮನೆ ಮದ್ದನ್ನ ಮಾಡಬಹುದು ಅನ್ನುವಂಥದ್ದನ್ನ ನೋಡಿದ್ವಿ. ಈ ಕಾಲ್ಬಾಯಿ ಜ್ವರ ಅಂತಕ್ಕಂಥದ್ದು ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಬಾಧಿಸ್ತಾ ಇರತಕ್ಕಂಥ ಒಂದು ಸಮಸ್ಯೆ, ತುಂಬಾ ದೊಡ್ಡ ಆರ್ಥಿಕ ನಷ್ಟವನ್ನು ಕೂಡ ಉಂಟು ಮಾಡುತ್ತೆ ಈ ಒಂದು ಜ್ವರ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಕಾಲ್ಬಾಯಿ ಜ್ವರಕ್ಕೆ ಮನೆ ಮದ್ದಿನಲ್ಲಿ ಏನಾದರೂ ಅವಕಾಶಗಳಿದ್ದಾವೆ? ನಮ್ಮ ದೇಶದಲ್ಲಿ ಇರ್ತಕ್ಕಂತ ಏನು ನಮ್ಮ ಹೈನುಗಾರಿಕೆ ಇರಬಹುದು ಅಥವಾ ಜಾನುವಾರು ಸಾಕಾಣಿಕೆಯಲ್ಲಿ ಇರ್ತಕ್ಕಂತ 2 ದೊಡ್ಡ ಕಂಟಕಗಳಂದ್ರೆ, ಒಂದು ಕಾಲ್ಬಾಯಿ ಜ್ವರ, ಇನ್ನೊಂದು ಕೆಚ್ಚಲು ಬಾವು. ಸೊ ಕಾಲ್ಬಾಯಿ ಜ್ವರಕ್ಕೆ ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಪ್ರತಿ ವರ್ಷ ಫ್ರೀಯಾಗಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಎಲ್ಲ ಕೂಡ ಇದ್ರೂ ಕೂಡ ನಾವು ಪದೇ ಪದೇ ಪ್ರತಿ ವರ್ಷ ಈ ಕಾಲ್ಬಾಯಿ ಜ್ವರ ಬರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಕಾಲ್ಬಾಯಿ ಜ್ವರ ಬಂದಾಗ ವಿಶೇಷ ಏನಪ್ಪಾ ಅಂತಂದ್ರೆ, ಜಾನುವಾರುಗಳು ಮೇವನ್ನೇ ತಿನ್ನಕ್ಕಾಗಲ್ಲ, ಕಾಲಲ್ಲಿ ಬಾಯಲ್ಲಿ ಹುಣ್ಣುಗಳಿರೋದ್ರಿಂದ ಮೇವು ತಿನ್ನೋದು ತುಂಬಾ ಕಷ್ಟ ಆಗ್ತದೆ. ಇದೊಂದು ವೈರಸ್ ನಿಂದ ಬರೋದ್ರಿಂದ ಇದಕ್ಕೆ ನಿಗದಿತವಾದ ಟ್ರೀಟ್ಮೆಂಟ್ ಅನ್ನೋದು ನಮ್ಮ ಪಶುವೈದ್ಯಕೀಯದಲ್ಲಿ ಇಲ್ಲ, ಏನು ಕೆಲವೊಂದು ಸಿಂಪ್ಟಮ್ಸ್ ಮೇಲೆ ಕೆಲವು ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಈ ಮನೆ ಮದ್ದುಗಳ ಉಪಯೋಗ ಕಾಲ್ಬಾಯಿ ಜ್ವರದಲ್ಲಿ ತುಂಬಾನೇ ಒಳ್ಳೇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಒಂದು 75 ಗ್ರಾಂನಷ್ಟು ಹೊಗೆ ಸೊಪ್ಪನ್ನ ಪುಡಿ ಮಾಡಿ ತಗೊಳ್ಳಿ, ಅದಕ್ಕೆ 30 ಗ್ರಾಮ್ ಸುಣ್ಣದ ಪುಡಿ ಸೇರಿಸ್ಕೊಳ್ಳಿ. ಈ ರೀತಿ ಬೆರೆಸಿದ್ದನ್ನ ಏನ್ ಮಾಡ್ಬೇಕು, ಮೊದಲು ನಾವು ಅಡುಗೆ ಸೋಡಾನ 10-15 ಗ್ರಾಂನಷ್ಟು ಅಡುಗೆ ಸೋಡ ಅಥವಾ 50 ಗ್ರಾಂ ಅಡುಗೆ ಸೋಡಾನ 1/2 ಬಕೆಟ್ ನೀರಲ್ಲಿ ಬೆಚ್ಚಗಿರೋ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಲಿನ ಹುಣ್ಣು ಹಾಗೂ ಬಾಯಿನ ಹುಣ್ಣನ್ನು ನಾವು ಫಸ್ಟ್ ಅಡಿಗೆ ಸೋಡಾದಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು, ಅಡಿಗೆ ಸೋಡಾ ಬೆರೆಸಿದ ನೀರಲ್ಲಿ ತೊಳೆದು ಬಿಟ್ಟು, ಈ ಮಿಕ್ಸ್ಚರ್ ಏನಿದೆ ಅಂದ್ರೆ ಹೊಗೆ ಸೊಪ್ಪು ಮತ್ತೆ ಸುಣ್ಣದ ಪುಡಿ ಮಿಕ್ಸ್ಚರ್, ಅದನ್ನ ನಾವು ಬಾಯಿಗೂ ಹಚ್ಚಬಹುದು ಮತ್ತೆ ಕಾಲಲ್ಲಿರೋ ಹುಣ್ಣಿಗೂ ಹಚ್ಚಬಹುದು. ಇದು ಒಳ್ಳೆ ಪರಿಣಾಮ ಬೀರೋದನ್ನ ನಾವು ನೋಡಿದೀವಿ. ಇದು ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಸರಳವಾದ ಔಷಧಿ ಅಂತಂದ್ರೆ ಹೆಸರು ಕಾಳಂತೂ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ. ಒಂದು ಅರ್ಧ ಕೆಜಿಯಷ್ಟು ಹೆಸರು ಕಾಳನ್ನ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ, ಅದನ್ನ ಮಿಕ್ಸಿನಲ್ಲಿ ರುಬ್ಕೊಂಡು ಒಂದು ಹೂರ್ಣ ತರ ಮಾಡ್ಕೊಳ್ಳಿ. ಆ ಹೂರ್ಣನ ದಿನಕ್ಕೆ ಎರಡು ಸಲ ರಾಸುಗಳ ನಾಲ್ಗೆಗೆ ಮತ್ತೆ ಒಸಡಿಗೆ ಚೆನ್ನಾಗಿ ತಿಕ್ಕಬೇಕು. ಇಲ್ಲಿ ನಿಮಗೆ ಎರಡು ತರದ ಉಪಯೋಗ ಇದೆ. ಆ ಸಂದರ್ಭದಲ್ಲಿ ಮೇವನ್ನ ಬಿಟ್ಬಿಟ್ಟಿರೋದ್ರಿಂದ ಇದನ್ನ ತಿನ್ನಿಸೋದ್ರಿಂದ ಅವಾಗ ದೇಹಕ್ಕೂ ಸ್ವಲ್ಪ ಪುಷ್ಟಿ ಸಿಗುತ್ತೆ ಒಂದು. ಎರಡನೇದಾಗಿ ಆ ಹುಣ್ಣುಗಳೇನು ಬಾಯಲಾಗಿರುತ್ತೆ ಅದು ವಾಸಿಯಾಗಲಿಕ್ಕೂ ಇದು ಸಹಕಾರಿಯಾಗುತ್ತೆ. ಹಾಗೇನೆ ಒಂದು ಕೆಜಿಯಷ್ಟು ಮೆಂತೆ ಸೊಪ್ಪು, ಒಂದು 10-12 ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಇದ್ರೆ ಒಳ್ಳೇದು, ತಲಾ ಒಂದು ಹಿಡಿಯಷ್ಟು ತುಳಸಿ ಸೊಪ್ಪು ಮತ್ತೆ ಬೇವಿನ ಸೊಪ್ಪು, ಇದಿಷ್ಟನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಒಂದು ಲೇಪದ ರೀತಿ ಮಾಡಿಕೊಂಡು ಇದನ್ನ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಒಂದು 3-4 ದಿನ ತಿನ್ನಿಸಿದ್ರೆ ಇದರಿಂದನು ಕೂಡ ನಾವು ಕಾಲ್ಬಾಯಿ ಜ್ವರನ ವಾಸಿ ಮಾಡ್ಕೋಬಹುದು. ಜೊತೆಗೆ ಜಾನುವಾರುಗಳಿಗೆ ಬೇಕಾದಂತ ಪೂರಕ ಆಹಾರವನ್ನು ಕೂಡ ಇದರಲ್ಲಿ ಒದಗಿಸಬಹುದು ನಾವು. ನೋಡಿ, ಕಾಲ್ಬಾಯಿ ಜ್ವರ ಅಂತ ಕೇಳಿದ ತಕ್ಷಣ ನಮಗೆ ಬಹಳ ದೊಡ್ಡ ಒಂದು ಸಮಸ್ಯೆ ಅಂತ ಹೇಳಿ ಅಂತ ಅನ್ಸುತ್ತೆ. ಇದಕ್ಕೆ ಬಹಳ ಸರಳವಾದಂತಹ ಮನೆಮದ್ದು ಇದೆ. ಇದನ್ನ ಮಾಡಿಕೊಳ್ಳುವ ಮೂಲಕ ನಮ್ಮ ಕೃಷಿಕರು ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಮತ್ತೊಂದು ಸಾಮಾನ್ಯವಾಗಿ ಬಾಧಿಸ್ತಕ್ಕಂತಹ ರೋಗ ಅಂತ ಹೇಳಿದ್ರೆ ಈ ಗೂಬೆ ರೋಗ ಅಂತಕ್ಕಂಥದ್ದು. ಇದು ಇಡೀ ನಮ್ಮ ಏನು ಜಾನುವಾರುಗಳಿರುತ್ತೋ ಆ ಜಾನುವಾರುಗಳ ಒಂದು ಆಕಾರವನ್ನೇ ಒಂಥರ ವಿಚಿತ್ರವಾಗಿ ಮಾಡ್ತಕ್ಕಂತ ಒಂದು ರೋಗ. ಇದಕ್ಕೂ ಕೂಡ ಮನೆ ಮದ್ದು ಇದೆಯಾ? ಹೇಗೆ ಈ ಗೂಬೆ ರೋಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಕಾಲ್ಬಾಯಿ ಜ್ವರ ಬಂದು ವಾಸಿ ಆಗ್ಬಿಡುತ್ತೆ. ಕಾಲ್ಬಾಯಿ ಜ್ವರ ಏನು ಮಾರಣಾಂತಿಕ ರೋಗ ಅಲ್ಲ, ಅದರಿಂದ ಜಾನುವಾರುಗಳು ಸಾವು ಹೊಂದೋದು ಕಮ್ಮಿನೇ. ಆದ್ರೆ ಬಂದು ಹೋದ 2 ತಿಂಗಳಾದ್ಮೇಲೆ ಜಾನುವಾರುಗಳು ಇದ್ದಕ್ಕಿದ್ದಂಗೆ ಪುಕ್ಕ ಬಿಟ್ಕೊಂಡು ಉದ್ದುದ್ದ ಕೂದಲು ಹೊರಟೊರಟಾಗಿ ಬೆಳ್ಕೊಂಡ್ಬಿಡ್ತವೆ. ಆಮೇಲೆ ಉಸಿರಾಟ ಜೋರಾಗಿ ಎಳೆದು ಬಿಟ್ಟು ಮಾಡಿ ಒಂಥರ ಹೇಗೋದು ಅಂತೀವಲ್ಲ, ಆ ತೀರ ಹೇಗ್ತಾ ಇರ್ತವೆ. ಈ ಒಂದು ಪರಿಸ್ಥಿತಿನ ನಾವು ಗೂಬೆ ರೋಗ ಅಂತ ಹೇಳ್ತೀವಿ. ನೋಡಕ್ ಒಂಥರ ಪುಕ್ಕ ಬಿಟ್ಕೊಂಡು ಗೂಬೆ ತರ ಕಾಣೋದ್ರಿಂದ ಆ ರೀತಿ ನಾವು ಇದಕ್ಕೆ ಕರಿತೀವಿ. ಇದು ಕಾಲುಬಾಯಿ ಜ್ವರದ ದುಷ್ಪರಿಣಾಮ ಅಂತ ಹೇಳ್ಬೋದು, ಆಫ್ಟರ್ ಎಫೆಕ್ಟ್ಸ್ ಆಫ್ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ. ಸೊ ಏನಾಗುತ್ತೆ, ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸದಿಂದ ಈ ರೀತಿ ಆಗುತ್ತೆ. ಸೊ ಇದಕ್ಕೆ ನಾವು ಏನ್ ಮಾಡ್ಬೋದಪ್ಪ ಅಂತ, ಅತ್ಯಂತ ಸರಳವಾದ ಮನೆ ಮದ್ದುಗಳಿದಾವೆ, ಆ ಮನೆ ಮದ್ದುಗಳ ಪ್ರಯೋಗ ಮಾಡಿದ್ರೆ ಈ ಗೂಬೆ ರೋಗ ವಾಸಿ ಆಗುತ್ತೆ. ಈ ಗೂಬೆ ರೋಗ ಬಂದಾಗ ಜಾನುವಾರುಗಳು ಗರ್ಭ ಕಟ್ಟೋದು ಕೂಡ ತೊಂದರೆ ಆಗಿರುತ್ತೆ. ಸೊ ಇದನ್ನೆಲ್ಲ ನಿವಾರಿಸಬೇಕು ಅಂತಂದ್ರೆ, ಮೊದಲನೇದಾಗಿ ನುಗ್ಗೆ ಸೊಪ್ಪು, ಅತ್ಯಂತ ಸರಳವಾದ ಎಲ್ಲಾ ಕಡೆ ಸಿಗ್ತಕ್ಕಂತ ಔಷಧಿ ಇದಕ್ಕೆ ಗೂಬೆ ರೋಗಕ್ಕೆ. ದಿನಕ್ಕೆ ಒಂದು 2 ಇಡಿಯಷ್ಟು ಅಥವಾ ಒಂದು ಜಾಸ್ತಿನೇ ತಿನ್ಸಿ, ಏನು 1 ಕೆಜಿ 2 ಕೆಜಿ ತಿನ್ಸಿದ್ರು ಏನು ತೊಂದರೆ ಇಲ್ಲ. ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಒಂದು 15 ದಿನ ನುಗ್ಗೆ ಸೊಪ್ಪು ತಿನ್ನಿಸ್ತಾ ಬರಬಹುದು. ಇದರಿಂದ ಈ ಕಂಡೀಷನ್ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗೇನೆ ಪರಂಗಿಕಾಯಿ, ಎಳೆ ಪರಂಗಿಕಾಯಿ ತಗೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ರುಬ್ಬಿಬಿಟ್ಟು ಸಿಪ್ಪೆ ತೆಗೆದಿ ತುರ್ಕೊಬೇಕು. ತುರಿದ್ಬಿಟ್ಟು ಆ ತುರಿಯನ್ನ, ಅದನ್ನು ಕೂಡ ದಿನಕ್ಕೊಂದು ಪರಂಗಿಕಾಯಿದು ತುರಿನ ಒಂದು 40 ದಿನ ತಿನ್ನಿಸ್ಬೇಕು ಅಂತ ಹೇಳ್ತಾರೆ. 40-42 ದಿನ ತಿನ್ನಿಸಿದ್ರೆ ಇದರಿಂದನು ಆ ಗೂಬೆ ರೋಗದ ಪರಿಣಾಮಗಳು ಕಮ್ಮಿ ಆಗಿಬಿಟ್ಟು ಹಸು ಮೊದಲಿನ ತರ ಆಗುತ್ತೆ. ಜೊತೆಗೆ ಒಂದು ಮೊಳಕೆ ಕಟ್ಟಿದ ಮೆಂತೆ ಒಂದು ಬೊಗಸೆಯಷ್ಟು, ಹಾಗೇನೆ ಕರಿ ಎಳ್ಳು ಒಂದು ಹಿಡಿಯಷ್ಟು, ಜೊತೆಗೆ ಒಂದು 50 ಗ್ರಾಂ ಬೆಲ್ಲ, ಇದಿಷ್ಟನ್ನು ಕೂಡ ಅರ್ದು ಬಿಟ್ಟು ಅಥವಾ ರುಬ್ಬು ಬಿಟ್ಟು ಒಂದು 10 ದಿನ ತಿನ್ನಿಸೋದು. ಸೊ ಈ ರೀತಿಯ ಮನೆ ಮದ್ದುಗಳನ್ನು ಮಾಡಿಕೊಂಡ್ರೆ ಅತ್ಯಂತ ಸರಳವಾಗಿ ಯಾವುದೇ ಖರ್ಚಿಲ್ಲದೆ ನಾವು ಈ ಗೂಬೆ ರೋಗವನ್ನು ವಾಸಿ ಮಾಡ್ಕೋಬಹುದು. ಹಾಗೇನೆ ಹಸು ಮತ್ತೆ ಮೊದಲಿನ ತರ ಆಗಲಿಕ್ಕೆ ನಾವು ಸಹಾಯ ಮಾಡಬಹುದು. ಹಸುಗಳು ಸಾಮಾನ್ಯವಾಗಿ ಹೆಚ್ಚಾಗಿ ಮೇಯಲಿಕ್ಕೆ ಮತ್ತೆ ಕೆಲಸ ಮಾಡಲಿಕ್ಕೆ ಹೊರಗಡೆ ಇರುವಂತದ್ದು ಯಾವಾಗಲೂ ಕೂಡ, ಅವಾಗ ಸಣ್ಣ ಪುಟ್ಟ ಗಾಯಗಳು ಆಗುತ್ತೆ. ನಾವೇನೋ ನಿರ್ಲಕ್ಷ್ಯ ಮಾಡುದು ಅಂತ ಹೇಳಿದ್ರೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಹಸುಗಳ ಗಾಯ ಬಹಳ ಭಯಂಕರ, ಯಾಕೆ ಅಂತಂದ್ರೆ ನಾವು ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಹುಳು ಎಲ್ಲ ಸೇರ್ಕೊಂಡು ನೊಣಗಳು ಮುತ್ತಿ ತುಂಬಾ ಹಿಂಸೆಯನ್ನ ಕೊಡುತ್ತೆ. ಇಂತಹ ಗಾಯಗಳಿಗೆ ಏನು ಮನೆ ಮದ್ದನ್ನ ಬಳಕೆ ಮಾಡಬಹುದು? ಈ ನಮ್ಮ ಜಾನುವಾರುಗಳು ಈ ಬೇಲಿ ಸಾಲುಗಳನ್ನ ದಾಟೋ ಪ್ರವೃತ್ತಿ ಜಾಸ್ತಿ. ಈ ಬೇಲಿ ಹಾಯೋ ಟೈಮಲ್ಲಿ ಆ ತಂತಿ ಹರ್ಕೊಂಡು ಯೂಶಲಿ ನಾವು ಕೆಚ್ಚಲಿನಲ್ಲಿ ಗಾಯ ಆಗೋದನ್ನು ಗಮನಿಸಿರ್ತೀವಿ. ಹಾಗೇನೆ ಜಾನುವಾರುಗಳ ಮಡಲಿನಲ್ಲಿ ಗಾಯ ಆಗೋದನ್ನು ಗಮನಿಸಿರ್ತೀವಿ. ನಮ್ಮ ರೈತರು ಗಾಯಗಳ ಬಗ್ಗೆ ಅಷ್ಟು ಮುತುವರ್ಜಿ ಮಾಡಲ್ಲ, ಏ ಬಿಡು ಅದೇನು ವಾಸಿ ಆಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. 2-3 ದಿನ ಹಂಗೆ ಬಿಟ್ರೆ ಅದೇನಾಗುತ್ತೆ, ಅಲ್ಲಿ ಹಿಪ್ಪೆ ಕೂರೋದು ಅಂತ ಹೇಳ್ತೀವಿ, ನೊಣಗಳು ಕೂತು ಅದರಿಂದ ಅಲ್ಲಿ ಮ್ಯಾಗೆಟ್ ವೂಂಡ್ಸ್ ಅನ್ಬಿಟ್ಟು ಹುಳ ಬೀಳೋದನ್ನ ನಾವು ಗಮನಿಸಿರ್ತೀವಿ. ಹಾಗಾಗಿ ಗಾಯಗಳನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಆ ಗಾಯಗಳಿಗೆ ತಕ್ಷಣ ನಾವು ಚಿಕಿತ್ಸೆ ಮಾಡಬೇಕು. ಅಟ್ಲೀಸ್ಟ್ ಬಿಸಿನೀರಲ್ಲಿ ಆ ಗಾಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಮನೆಯಲ್ಲಿ ಏನು ಟಿಂಕ್ಚರ್ ಇದೆಯೋ ಅಥವಾ ಏನಾದ್ರು ಒಂದು ಆಯಿಂಟ್ಮೆಂಟ್ ಇದೆಯೋ ಅದನ್ನು ಹಚ್ಕೊಳ್ಳೋದು ಮೊದಲನೇದು. ಇಲ್ಲ ಹುಳ ಬಿದ್ದೇ ಬಿಟ್ಟಿದೆ ಏನಪ್ಪ ಮಾಡೋದು ಇವಾಗ ಅಂತಂದ್ರೆ, ಬಹಳ ಸುಲಭ, ಸೀತಾಫಲದ ಗಿಡಗಳು ಎಲ್ಲ ಕಡೆ ಇದ್ದೇ ಇರ್ತವೆ. ಆ ಸೀತಾಫಲದ ಸೊಪ್ಪನ್ನ ಒಂದು ಹಿಡಿಯಷ್ಟು ತಗೊಂಡ್ಬಿಟ್ಟು ಅದನ್ನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಥವಾ ಅರ್ದ್ಬಿಟ್ಟು ಅಂದ್ರೆ ಮಿಕ್ಸಿ ಮಾಡಿಕೊಂಡು ಒಂದು ಲೇಪದ ತರ ಮಾಡ್ಕೊಳ್ಳಿ. ಮತ್ತೆ ಗಾಯಗಳನ್ನ ಚೆನ್ನಾಗಿ ಬೆಚ್ಚಾಗಿರೋ ನೀರಲ್ಲಿ ತೊಳೆದ್ಬಿಟ್ಟು ಈ ಲೇಪನ ಗಾಯಕ್ಕೆ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಹಚ್ಚೋದು. ಅದನ್ನ ಚೆನ್ನಾಗಿ ಒತ್ತುಬಿಟ್ಟು ಬೇಕಾದ್ರೆ ಏನಾದ್ರು ಒಂದು ಬಟ್ಟೆನ ಕಟ್ಟಿದ್ರು ಕೂಡ ಅವಾಗ ಏನಾಗುತ್ತೆ, ಈ ಲೇಪದ ಪರಿಣಾಮದಿಂದ ಅಲ್ಲಿರ್ತಕ್ಕಂಥ ಹುಳಗಳು ಸತ್ತು ನೀರ್ಲೆಲ್ಲ ಬಿದ್ದೋಗ್ಬಿಡ್ತವೆ, ಗಾಯ ನಿಧಾನವಾಗಿ ವಾಸಿ ಆಗ್ತಾ ಬರುತ್ತೆ. ಹಾಗೇನೆ ಹಾಲ್ವಾಣದ ಸೊಪ್ಪು ಕೂಡ ಇದಕ್ಕೆ ಒಳ್ಳೆ ಪರಿಣಾಮವನ್ನು ಬೀರ್ತದೆ. 1 ಇಡಿಯಷ್ಟು ಹಾಲ್ವಾಣ ಪ್ರಮಾಣದ ಸೊಪ್ಪನ್ನ ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಹಿಂಡಿ ರಸ ತಕ್ಕೊಳ್ಳೋದು, ಅದಕ್ಕೆ ಒಂದು ಕಡಲೆಕಾಳಿನಷ್ಟು ಸುಣ್ಣನ ಸೇರಿಸ್ಕೊಂಡು ಗಾಯಕ್ಕೆ ಹಚ್ಚೋದು. ಈ ರೀತಿ ಎರಡ್ ಮೂರು ದಿನ ಮಾಡಿದ್ರು ಕೂಡ ಗಾಯ ಬೇಗ ವಾಸಿ ಆಗುತ್ತೆ. ಹೀಗೆ ಗಾಯಗಳನ್ನು ಕೂಡ ಬಹಳ ಸುಲಭವಾಗಿ ನಾವು ವಾಸಿಯನ್ನ ಮಾಡಿಕೊಳ್ಳಬಹುದು. ಒಳ್ಳೆಯದು ಡಾಕ್ಟ್ರೆ. ಈ ಜಾನುವಾರುಗಳ ರೋಗಗಳ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಸಸ್ಯ ಮೂಲದ ಔಷಧಿಗಳ ಉಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರನ್ನು ಹೇಳ್ತೀನಿ, ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ನನಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. 9008958832. ಮತ್ತೊಮ್ಮೆ ಹೇಳಿ, 9008958832. ಒಳ್ಳೆಯದು ಡಾಕ್ಟರ್ ರವಿಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ರೋಗಗಳ ಚಿಕಿತ್ಸೆಯಲ್ಲಿ ಸಸ್ಯ ಮೂಲದ ಔಷಧಿಗಳ ಉಪಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುವರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಿಮಗೂ ಸಹ ಧನ್ಯವಾದಗಳು. ಇದುವರೆಗೆ ಜಾನುವಾರು ಚಿಕಿತ್ಸೆಯಲ್ಲಿ ಔಷಧಿ ಸಸ್ಯಗಳ ಉಪಯೋಗ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಹೊಟ್ಟೆ ಉಬ್ಬರ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಶ್ರೀಪಾದ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಇದು ಇಂದಿನ ಕಿಸಾನ್ವಾಣಿ. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಅತಿ ಮಳೆ ಬೀಳುವ ಸಂದರ್ಭದಲ್ಲಿ ಕಾಫಿ, ಕಾಳುಮೆಣಸು ಹಾಗೂ ಏಲಕ್ಕಿ ಬೆಳೆಯ ನಿರ್ವಹಣೆಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಒಂಕರವಳ್ಳಿಯ ಕಾಫಿ ಬೆಳೆಗಾರರಾದ ಎಚ್ಎಸ್ ಧರ್ಮರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ